103.5 MHz. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಈಗ ಕೇಳೋಣ ಕಾರ್ಯಕ್ರಮ. ಕೃಷಿರಂಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು. ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ದುಡಿಯೋಣ ಬಾ ಕ್ಯಾಂಪೇನ್ ಅನ್ನು ನಾವು ಮಾಡ್ತೇವೆ. ಬೇಸಿಗೆ ಬಂದಿದೆ, ಕೃಷಿ ಚಟುವಟಿಕೆಗಳು ಕಡಿಮೆ ಆಗಿವೆ. ಈ ಒಂದು ಅವಧಿಯಲ್ಲಿ ಜನಗಳಿಗೆ ಉದ್ಯೋಗದ ಅಗತ್ಯತೆ ಜಾಸ್ತಿ ಇರ್ತದೆ, ಅದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ. ಹಾಗಾಗಿ ಎಲ್ಲಾ ಪಿಡಿಒಗಳಿಗೆ ನಾನು ಕೋರ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ದುಡಿಯೋಣ ಬಾ ಕ್ಯಾಂಪೇನ್ ಇದೆ, ಯಶಸ್ವಿ ಮಾಡಬೇಕು. ಜನಗಳಿಗೆ ಕೂಲಿಗೆ ಬೇಡಿಕೆ ಇದ್ದಾಗ ಅವರಿಗೆ ಕೂಲಿ ಕೊಡಬೇಕು ಅನ್ನೋ ಒಂದು ಮಾತನ್ನು ನಾನು ಈ ಮೂಲಕ ಹೇಳಬಯಸ್ತೇನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಗಾಜನೂರಿನ ವೇಮಾರೆಡ್ಡಿ ಅವರೊಡನೆ ಅವರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳೋಣ. ನಮಸ್ಕಾರ ವೇಮಾರೆಡ್ಡಿ ಅವರೇ. ಸರ್ ನಮಸ್ತೆ. ತಾವು ಇತ್ತೀಚೆಗೆ ಒಂದು ವೈಜ್ಞಾನಿಕ ಕೃಷಿಯನ್ನು ಅಳವಡಿಸಿಕೊಳ್ಳೋದ್ರ ಜೊತೆಗೆ ವಿವಿಧ ಬೆಳೆಗಳನ್ನು ಬೆಳೆದು ಅದರಲ್ಲಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ನಮಗೆ ಇಲಾಖೆಯವರಿಂದ ಗೊತ್ತಾಯ್ತು. ಹಾಗಾಗಿ ನಮ್ಮ ರೈತರಿಗೂ ಸಹ ಒಂದಿಷ್ಟು ಮಾಹಿತಿ ಕೊಡಿಸೋಣ ಅಂತ ತಮ್ಮ ಕಡೆಯಿಂದ. ತಾವು ಏನೇನು ಬೆಳೆ ಬೆಳಿತೀರಿ? ನಾನು ಮುಖ್ಯವಾಗಿ ಜೋಳ ಬೆಳಿತೀನಿ ಸರ್, ಭತ್ತ ಬೆಳಿತೀನಿ, ಮತ್ತೆ ಏನ್ ನನಗೆ ತರಕಾರಿನೂ, ಟೊಮೆಟೊ, ಇತರೆ ಬೆಳೆಗಳನ್ನು ಬೆಳೀತಾ ಇದ್ದೀನಿ ಸರ್. ಇದನ್ನೆಲ್ಲ ಹೇಗೆ ಹಂಚಿಕೆ ಮಾಡ್ಕೋತೀರಿ? ಎಷ್ಟೆಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದೀರಿ? ಒಂದು ಭತ್ತ ಒಂದು 10 ಎಕರೆ ಬೆಳಿತೀನಿ ಸರ್, ಜೋಳನೂ ಒಂದು 10 ಎಕರೆ ಬೆಳಿತೀರಿ, ಇನ್ನು ಎಲ್ಲ ತರಕಾರಿ ಅಂದ್ರೆ ಎಲ್ಲ ಒಂದು 15-20 ಗುಂಟೆ ಮಾಡ್ತಾ ಹೋಗ್ತಾ ಇದ್ದೀನಿ ಸರ್. ತರಕಾರಿ ಏನೇನು ಬೆಳಿತೀರಿ? ಟೊಮೆಟೊ ಬೆಳಿತೀನಿ ಸರ್, ಹೆಚ್ಚಾಗಿ ಬೆಳೆಯದೆ ಟೊಮೆಟೊ ಬೆಳಿತೀನಿ ಸರ್ ನಾನು. ಟೊಮೆಟೊ ಅಂತ ಹೇಳಂದ್ರೆ ಅದನ್ನ ಗ್ರೀನ್ ಹೌಸ್ ಏನಾದ್ರು ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲ? ನ್ಯಾಚುರಲ್ ಆಗಿ ಬೆಳಿತೀನಿ ಸರ್, ಗ್ರೀನ್ ಹೌಸ್ ಏನಿಲ್ಲ ಸರ್, ಎಲ್ಲ ನ್ಯಾಚುರಲ್ ಆಗಿ. ಸರಿ, ಜೋಳ ಸುಮಾರು ಒಂದು 8-10 ಎಕರೆ ಬೆಳಿತೀನಿ ಅಂತ ಹೇಳಿದ್ರೆ ಅಲ್ವಾ, ಈಗ ಎಷ್ಟು ವರ್ಷದಿಂದ ತಾವು ಜೋಳ ಬೆಳೆಯಕ್ಕೆ ಶುರು ಮಾಡಿದ್ರಿ? ಜೋಳ ಬೆಳಿತಾ ಒಂದು 15 ವರ್ಷ ಆಯ್ತು ಸರ್. 15 ವರ್ಷ ಆಯ್ತು. ಸರಿ, ಈಗ ನೀವು ಪ್ರಾರಂಭ ಮಾಡಿದ್ರಲ್ಲ ಜೋಳ ಬೆಳೆಯೋದಕ್ಕೆ, ಅವತ್ತಿಗೂ ಇವತ್ತಿಗೂ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ ವೈಜ್ಞಾನಿಕ ಕ್ರಮಗಳಲ್ಲಿ? ವೈಜ್ಞಾನಿಕ ಕ್ರಮ ಅಂತ ಹೇಳಿದ್ರೆ ಮೊದಲು ಎತ್ತಿಂದ ಬೇಸಾಯ ಮಾಡ್ತಾ ಇದ್ವಿ, ಈಗ ಟ್ರ್ಯಾಕ್ಟ್ರಿಯಿಂದನೇ ಬಿತ್ತನೆ ಮಾಡ್ತಕ್ಕಂಥದ್ದು. ಆಮೇಲೆ ಅದೇ ರೀತಿಯಾಗಿ ಮೊದಲೆಲ್ಲ ಬೇಸಾಯ ಮಾಡಿ ಕುಂಟಿ ಹೊಡೆದು ಇದು ಮಾಡ್ತಾ ಇದ್ವಿ, ಈಗೆಲ್ಲ ಲಾಡೀಸ್ ಈ ಥರದ ಔಷಧಿ ಬಂದಿದೆ. ಮೊದಲಿಗಿಂತನೂ ಈಗ ತುಂಬ ಸುಲಭ ಆಗಿದೆ, ಬಟ್ ಮೊದಲಿನ ಥರ ಲಾಭ ಏನಿಲ್ಲ ಸರ್. ಈಗ ಔಷಧಿ ಸಿಂಪಡಣೆ ಅದಕ್ಕೆ ದುಡ್ಡು ಸುಮಾರು ಹೋಗುತ್ತೆ, ಮೊದಲು ಬೇಸಾಯ ಮಾಡ್ತಾ ಇದ್ವಿ, ಬಟ್ ಈಗಿನ ಕಂಪೇರ್ ಮಾಡಿದ್ರೆ ಮೊದಲಿಂದ ಉತ್ತಮ ಅನ್ನಿಸ್ತಾ ಇದೆ ಸರ್. ಯಾಂತ್ರೀಕರಣ ಹೋಗಿರೋದ್ರಿಂದ ಖರ್ಚು ಜಾಸ್ತಿ ಬರ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ. ಯಾಂತ್ರೀಕರಣದಿಂದ ಖರ್ಚು ಜಾಸ್ತಿ ಆಗುತ್ತೆ ಅಂತೀರ? ಆಗ್ತಾ ಇದೆ ಸರ್, ಹೌದು ಜಾಸ್ತಿ ಆಗ್ತಾ ಇದೆ ಸರ್. ಆಮೇಲೆ ಈಗ ಗೊಬ್ಬರ ಅವತ್ತೇನ್ ರೇಟ್ ಇತ್ತು ಅದೇ ರೇಟು, ಬಟ್ ಈಗ ನೋಡಿದ್ರೆ ಬೆಳೆಗೆಲ್ಲ ರೇಟೇ ಇರಲ್ಲ ಸರ್. ಈ ರೀತಿ ಗೊಂದಲ ಆಗ್ತಾ ಇರೋ ಸರ್. ಲೇಬರ್ ಅವಾಗೆಲ್ಲ 150 ರೂಪಾಯಿ ಕೆಲಸ ಮಾಡೋರು, ಈಗ 400 ರೂಪಾಯಿ ತಗೊಳ್ತಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಧಾರಣೆನು ಅದಕ್ಕೆ ಸರಿಯಾಗಿ ಏರಿಲ್ಲ ಅಂತ ಹೇಳಿಲ್ಲ. ಏರಿಲ್ಲ ಸರ್. ಗೊಬ್ಬರ ಔಷಧಿ ಇತರೆ ವಸ್ತುಗಳು ಬೆಲೆ ಜಾಸ್ತಿ ಆಗ್ತಾ ಇದೆ ಬಿಟ್ರೆ ರೈತರಿಗೆ ನಾವ್ ಏನ್ ಬೆಳೀತಾ ಇದೀವಿ ಅದರಿಂದ ಏನ್ ನಮ್ಮ ದೃಷ್ಟಿ ಒಳಗೆ ಅಂತ ಲಾಭ ಕಾಣ್ತಾ ಇಲ್ಲ ಸರ್. ಈಗ ವಾತಾವರಣ ವೈಪರೀತ್ಯ, ಜೋಳ ಹಾಕಿದ್ರೆ ಜೋಳ ಎಲ್ಲ ಹೋಯ್ತು ಸರ್. ಈಗ ಈ ಸರಿಯಿಂದ ಯಾವಾಗ ಈ ತರ ಆಗಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಈ ತರ ಆಗಿರುತ್ತೆ ಸರ್. ಎಷ್ಟು ಹೋಯ್ತು ಜೋಳ, ಎಷ್ಟು ಎಕರೆ ಹಾಕಿದ್ರಿ? ಜೋಳ ಒಂದು 10 ಎಕರೆ ಹಾಕಿದ್ದೆ ಸರ್. 10 ಎಕರೆಯಲ್ಲಿ 6 ಎಕರೆ ತೆಗೆದು ಮತ್ತೆ ಭತ್ತ ಮಾಡಿದೆ ಸರ್. ಡಬಲ್ ಎಕ್ಸ್ಪೆಂಡಿಚರ್. ತುಂಬಾ ಶೀತ ಆಯ್ತಲ್ಲ ಸರ್, ತುಂಬಾ ಮಳೆ ಇರೋದ್ರಿಂದ ಈ ರೀತಿ ತೊಂದರೆ ಆಗಿದೆ ಸರ್. ಈಗ ತಾವು ಬಿತ್ತನೆ ಮಾಡಬೇಕಾದ್ರೂ ಸಹ ಯಂತ್ರವನ್ನು ಬಳಸ್ತೀನಿ ಅಂತ ಹೇಳಿದ್ರಲ್ಲ, ಅದು ಯಾವ ಕ್ರಮ, ಹೇಗೆ ಅದು? ಏನಿಲ್ಲ ಸರ್, ನಮ್ಮಲ್ಲಿ ಗುಳವಾಡ ಇದೆ ಅಲ್ಲ, ಗುಳವಾಡದ 8 ಹಲ್ಲುಗಳಲ್ಲಿ ಅವ್ನು ತೆಗೆದು ಬಿಟ್ಟು ಕರೆಕ್ಟ್ ಆಗಿ 4 ಇಟ್ಕೊಂಡು 2 ಅಡಿಗೆ ಸಾಲ್ ಮಾಡ್ಕೊಂತ ಹೋದ್ರೆ ಇನ್ ಬೀಜ ಹಾಕ್ತಕ್ಕಂತ ಜನನೇ ಹಾಕೋದು. ಈಗ ಕೂಲಿ ಆಳುಗಳು ಹಾಕೋದಾದ್ರೆ ಕರೆಕ್ಟ್ ಆಗಿ 1, 2, 3 ಬೀಜಗಳನ್ನ ಹಾಕ್ತಾ ಹೋಗ್ತಾರೆ, ಆದ್ರೆ ಇದರಲ್ಲಿ ಹೇಗೆ ಕರೆಕ್ಟ್ ಆಗಿ ಸಾಲಿಗೆ ಸಾಲಿಗೆ ಬೀಳುತ್ತಾ ಅಥವಾ ಜಾಸ್ತಿ ಬೀಜಗಳು ಬಿದ್ಬಿಡುತ್ತೋ? ಹೆಚ್ಚು ಕಡಿಮೆ ಕೆಲಸಗಾರರನ್ನಾಗಿ ಮಾಡ್ತಾರೆ. ಯಂತ್ರ ಆದ್ರೆ ಕರೆಕ್ಟ್ ಆಗಿ ನಿಗದಿ ಏನ್ ಮಾಡಿರ್ತೀವಿ ಅದ್ರ ಪ್ರಕಾರ ಆಗ್ತಾ ಇರುತ್ತೆ ಸರ್. ಈಗ ಜಾಸ್ತಿ ಸಸಿಗಳೇನಾದ್ರು ಹುಟ್ಟುತ್ತಾ ಜಾಸ್ತಿ ಬೀಜಗಳು ಬಿದ್ದು? ಈಗ ನಾವ್ ಹೆಂಗ್ ಬೀಜ ಹಾಕ್ತಿವಿ ಹಂಗ್ ಬೀಜ ಹುಟ್ಟುತ್ತಲ್ಲ ಸರ್. ಲೇಬರ್ಗಾದ್ರೆ ಕರೆಕ್ಟ್ ಆಗಿ ಹಾಕಲ್ಲ ಕೆಲಸಗಳು, ಅದು ತೊಂದ್ರೆ. ಬಟ್ ಜಾಸ್ತಿ ಹುಟ್ಟಿದ್ರೆ ಅಂಗಳ ಇದ್ರೆ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಹೇಳುವಾಗ ಇನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಲೇಬರ್ ಕರೆಕ್ಟ್ ಆಗಿ ಹೇಳಿ ಮಾಡಿಸಿದ್ರೆ ಅದು ಸರಿಯಾಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಮತ್ತೆ ಗೊಬ್ಬರ ಎಲ್ಲ ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ? ಕೆಳಗೆ 20-20 ಬೇಸ್ ಹಾಕ್ಬಿಡ್ತೀನಿ ಸರ್. ನೀವು ಬೀಜ ಹಾಕಕ್ ಮುಂಚೆನ? ಬೀಜ ಹಾಕುವಾಗನೇ ನೆಲಕ್ಕನೆ ಹಾಕ್ಬಿಡ್ತೀನಿ ಸರ್, ಕ್ಯಾಲ್ಸಿಯಮ್. ಮತ್ತೆ ಅದಕ್ಕೆ 20-20 ಒಂದ್ ಎಕರೆಗೆ ಯೂಶಲಿ ನಾನು 1.5-2 ಚೀಲ 20-20 ಒಂದು 25 ಕೆಜಿ 2 ಕ್ಯಾಲ್ಸಿಯಂ ಹಾಕ್ತೀನಿ ಸರ್. ಪ್ರತಿ ವರ್ಷ ನಾನು ಗೊಬ್ಬರ ಕೊಟ್ಟು ಬಹಳ ಬೆಳೀತಾ ಇದ್ದೆ ಸರ್. ಈ ಸರಿ ಫುಲ್ ಆರ್ಗಾನಿಕ್ ಮೆನ್ಯೂರ್, ಗೊಬ್ಬರನೇ ಕೊಟ್ಟಿಲ್ಲ ಸರ್, ಬೇಸಿಕ್ ಮಾತ್ರ ಗೊಬ್ಬರ ಕೊಟ್ಟಿರೋದು. ಏನು ಬೇಸಿಕ್ ಅಂದ್ರೆ? ಬೇಸಿಕ್ ಅಂದ್ರೆ ಫೌಂಡೇಶನ್ ಬೀಜ ಹಾಕುವಾಗನೇ ಗೊಬ್ಬರ ಒಂದು ಸರಿ ಕೊಟ್ಟಿರೋದು ಬಿಟ್ರೆ ಯಾವ್ದನ್ನು ಕೊಡ್ತೀರಿ? 20-20 ಕ್ಯಾಲ್ಸಿಯಂ ಒಂದ್ಸರಿ ಕೊಟ್ಬಿಡ್ತೀವಿ. ಒಂದ್ಸರಿ ಕೊಟ್ಟೆ ಸರ್. ಕೊಟ್ಟಾದ್ಮೇಲೆ ಈ ಸರಿ ಅಂದ್ರೆ ಆರ್ಗಾನಿಕ್ ಯೂಸ್ ಮಾಡಿದೀನಿ ಸರ್. ಏನ್ ಆರ್ಗಾನಿಕ್? ಯಾವ್ದು ಯೂಸ್? ಆರ್ಗಾನಿಕ್ ನಮ್ಮ ಬ್ರದರ್ ಗ್ರೀನ್ ಪ್ಲಾನೆಟ್ ಅನ್ನೋದು ಸುಮಾರು ಮೆನ್ಯೂರ್ ಇದ್ರ ಸರ್. ಅದನ್ನೊಂದು 3 ಸರಿ ಸ್ಪ್ರೇ ಮಾಡಿದೆ, ಬಟ್ ಎಂತ ಶೀತ ಆದ್ರೂ ಅವಾಯ್ಡ್ ಮಾಡ್ತು. ಈಗ ನಾವು ಅಂಕಲ್ ಜಮೀನಿಗೆ ಜೋಳ ಹಾಕಿದ್ರೆ ಬೆಳಿಬಹುದು, ಗದ್ದೆಗೆ ಹಾಕಿದ್ರೆ ಬೆಳೆಯಕ್ ಆಗಂಗಿಲ್ಲ ಸರ್. ಆತರ ಏನಂದ್ರೆ ಈ ಸರಿ ಮೇ ಜೂನ್ ಆದ್ರೂ ಮಳೆ ಇಲ್ಲ, ಮೇ ಜೂನ್ ಜುಲೈ ಕಳೆದ್ರೂ ಮಳೆ ಇಲ್ಲ. ಹೀಗಾಗಿ ನಾನು ಏನ್ ಮಾಡಿದ್ರೆ ಭತ್ತ ಮಾಡೋ ಜಾಗಕ್ಕೆ ಜೋಳ ಹಾಕಿದೆ, ಆಮೇಲೆ ಸಿಕ್ಕಾಪಟ್ಟೆ ಮಳೆ ಆದ್ರಿಂದ ಜೋಳ ಹಾಳಾಯ್ತು ಸರ್. ಹೌದು. ಈಗ ಸರಿ, ಮೊದಲನೇ ಸರಿ ನೀವು ತಳಗೊಬ್ಬರ ಕೊಟ್ಟಮೇಲೆ ಅದಕ್ಕೆ ಬೇರೆ ಕಾಂಪೋಸ್ಟ್ ಗೊಬ್ಬರಗಳನ್ನ ಯಾರು ಕೊಡ್ತೀರಾ? ಮಾಮೂಲಿ ನಾವು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆ ಇರತ್ತೆ ಸರ್. ಎಷ್ಟು ಹಾಕ್ತೀರಿ? ಯೂಶಲಿ ನಾವು 1 ಎಕರೆಗೆ 2 ಟ್ರ್ಯಾಕ್ಟ್ರಿ ಹಾಕ್ತೀವಿ ಸರ್. ಯಾವಾಗಲೂ 2 ಟ್ರ್ಯಾಕ್ಟ್ರಿ. ಫಸ್ಟ್ ಬೀಜ ಹಾಕ್ಲಿಕ್ಕೆ ಮುಂಚೆನೆಯ ಈ ಕಾಂಪೋಸ್ಟ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಬಿಟ್ಟು ಕಲ್ಟಿವೇಟ್ ಮಾಡ್ತೀವಿ, ಕಲ್ಟಿವೇಟ್ ಮಾಡಿ ಉಳುಮೆ ಮಾಡಿ ಆಮೇಲೆ ಬಿತ್ತನೆ ಮಾಡುವಾಗ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತೀವಿ. ಆನಂತರ ಕಳೆ ತೆಗೆಯೋದು, ಅದರ ಕಳೆ ಗಿಳ ಏನು ಈಗೆಲ್ಲ ಅವಲ್ಲ, ಔಷಧಿ ಬಂದಿದೆ ಅಲ್ಲ ಸರ್, ಎಲ್ಲ ಔಷಧಿ ಹೊಡಿಸ್ಬಿಡ್ತೀವಿ, ಎಲ್ಲ ಔಷಧಿ ಹೊಡಿಸ್ಬಿಡ್ತೀವಿ ಸರ್. ಈಗ ನೀವು ಸುಮಾರು 8 ವರ್ಷಗಳಿಂದ ನೀವು ಜೋಳ ಬೆಳೀತಾ ಇದ್ದೀರಲ್ಲ, ಖರ್ಚೇನೋ ಜಾಸ್ತಿ ಆಗ್ತಾ ಇದೆ. ಉತ್ಪತ್ತಿ? ಉತ್ಪತ್ತಿ ಬಟ್ ಅದೇ ದಾರಿನೆ ಒಂದೇ ಸರ್. ಈಗ ಬೆಳೆ ಉತ್ಪಾದನೆ ಏನಾದ್ರು ಜಾಸ್ತಿ ಆಗಿದೆ? ನೀವು ಸ್ವಲ್ಪ ಕ್ರಮನ ಬದಲಾವಣೆ ಮಾಡ್ಕೊಂಡಿದ್ದೀರಲ್ಲ ಇತ್ತೀಚೆಗೆ, ಅಂದ್ರೆ ಈಗ ನೀವು ಗೊಬ್ಬರ ಹಾಕೋ ಪ್ರಮಾಣನು ಕಡಿಮೆ ಮಾಡಿದ್ರೆ ಮುಂಚೆಗಿಂತ ಅಲ್ವಾ? ಉತ್ಪಾದನೆ ಏನಾದ್ರು ಜಾಸ್ತಿ ಆಗಿದೆಯಾ ಸರ್? ಉತ್ಪಾದನೆ ಜಾಸ್ತಿ ಆಗುತ್ತೆ, ತೊಂದರೆ ಇಲ್ಲ, ಬಟ್ ವಾತಾವರಣ ವೈಪರೀತ್ಯದಿಂದ ಬೆಳೆ ಹಾಳಾಗ್ತಾ ಇದೆ. ಹಾಗಾಗಿ ಆಮೇಲೆ ಮೊದಲೆಲ್ಲ ಜೋಳಕಲ್ಲ ಔಷಧಿನೇ ಹೊಡಿತಿರ್ಲಿಲ್ಲ, ಈಗ ನಾವು ಕಣ್ಣು ವಿಚಿತ್ರ ಹುಳುಗಳು ಸರ್. ಸ್ಪ್ರೇ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಬೆಳೆನೆ ತೆಗಿಯಕ್ ಆಗಲ್ಲ, ಇನ್ನು ಹುಡ್ತದಂಗೆನೆ ಕಟ್ ಮಾಡಕ್ ಶುರು ಮಾಡ್ಬಿಡ್ತಾವ. ಆ ತರದ್ದು ನಾವು ಎಷ್ಟು ವೈಜ್ಞಾನಿಕವಾಗಿ ಔಷಧಿಗಳನ್ನು ಕಂಡುಹಿಡಿತಾ ಇದೀವಿ ಅಷ್ಟೇ ವೈಜ್ಞಾನಿಕವಾಗಿ ಹುಳುಗಳು ಜಾಸ್ತಿ ಆಗ್ತಾ ಇದೆ. ಅದು ಭಾರಿ ಮಾರಕ ಸರ್, ತುಂಬಾ ಮಾರಕ ಆಗಿದೆ ಅಂದ್ರೆ ಹೇಳ್ತಿರ್ದು. ಈಗ ನೀವು ಸ್ಪ್ರೇ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೂ ಬೆಳೆನೆ ಬರಲ್ಲ ಸರ್. ಈಗ ವೇರಿಯೇಷನ್ ವೇರಿಯಸ್ ಟೈಪ್ ಆಫ್ ಕೆಮಿಕಲ್ ಔಷಧಿಗಳನ್ನ ಕಂಡುಹಿಡಿತಾ ಇದ್ದಾರೆ, ಅಷ್ಟೇ ವೇಗದಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಕ್ರಿಮಿಗಳು ಉಂಟಾಗ್ತಾ ಇದಾವೆ ಸರ್. ಅದು ಭಾರಿ ವ್ಯತಿರಿಕ್ತ. ಇವೆರಡರ ಮಧ್ಯೆ ವಿಚಿತ್ರ ಮಳೆ. ಈಗ ಹಿಂದೆ ನೀವು ತಳಗೊಬ್ಬರ ಕೊಟ್ಟ ಮೇಲೆ ಎಷ್ಟು ಕಂತಿನಲ್ಲಿ ನೀವು ಮೇಲ್ ಗೊಬ್ಬರ ಕೊಡ್ತಾ ಇದ್ರಿ? ಮೇಲ್ ಮೊದ್ಲೆಲ್ಲ ಮೂರ್ ಸರಿ ಕೊಡ್ತಿದ್ದೆ ಸರ್ ನಾನು, ಮೊದ್ಲು ಮೂರ್ ಸರಿ ಕೊಡ್ತಿದ್ದೆ. ಈ ವರ್ಷ ಬದಲಾವಣೆ ಮಾಡಿದ್ದೀನಿ ಸರ್. ಅದೇ ಗ್ರೀನ್ ಪ್ಲಾನ್. ಮೂರ್ ಕಂತಂದ್ರೆ ಯಾವ್ಯಾವಾಗ? ಕೆಳಗ ತಳಗೊಬ್ಬರ ಕೊಡ್ತೀನಿ ಸರ್, ಆನಂತರ ಆನಂತರದಲ್ಲಿ ಮತ್ತೆ ಎಡಕುಂಟಿ ಹೊಡೆದಾದ್ಮೇಲೆ ಒಂದ್ ಸರಿ ಕೊಡ್ತೇನೆ. ಸುಮಾರು ಎಷ್ಟು ದಿವಸಗಳ ನಂತರ? ಅಲ್ಲಿಂದ ಅಲ್ಲಿಗೆ ಅದು ಹುಟ್ಟಿದ ಮೇಲೆ ಒಂದು ತಿಂಗಳಾದ್ಮೇಲೆ, ಒಂದ್ ತಿಂಗಳಾದ್ಮೇಲೆ ಎರಡನೇ ಸರಿ ಗೊಬ್ಬರ ಕೊಡ್ತೇನೆ. ಇನ್ನು ಫೈನಲಿ ಅವಕ್ಕೆ ವೀರ್ಯ ಪೊಟ್ಯಾಸ್ ಅಂತ ಒಂದ್ ಸರಿ ಕೊಟ್ಟು ನೇಗಿಲು ಹೊಡೆದು ಕೈ ಬಿಟ್ಟು ಬಿಡ್ತೀನಿ ಸರ್. ಅದೇ ಮೂರನೇ ಕಂತು? ಅದೇ ಮೂರನೇ ಕಂತು. ಇನ್ನು ಕಳೆ ನಿರ್ವಹಣೆಗೆ ಕಳೆನಾಶಕ. ಸೊ ಈ ವಾತಾವರಣದ ವೈಪರೀತ್ಯ ಬಿಟ್ಬಿಟ್ರೆ ಜೋಳಕ್ಕೆ ತುಂಬಾ ಹೆಚ್ಚಿಗೆ ಖರ್ಚೇನು ಬರೋದಿಲ್ಲ? ಖರ್ಚೇನು ಬರ, ವಾತಾವರಣದ ವೈಪರೀತ್ಯದಿಂದಾಗಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್. ಇನ್ನು ಉಳಿದಂತೆ ಭತ್ತ? ಭತ್ತ ಬಿಡಿ, ಅದು ಭತ್ತ ಬಂದ್ರೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಸರ್. ಭತ್ತ ಮಾತ್ರ ಚೆನ್ನಾಗಿ ಬರ್ತಾ ಇದೆ. ಭತ್ತದ ಬಗ್ಗೆ ಏನು? ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ 40-50 ಚೀಲ ಇಳುವರಿ ಬರುತ್ತೆ ಸರ್. ಹೇಗೆ ಇಳುವರಿ ಅಷ್ಟು ಜಾಸ್ತಿ ಮಾಡ್ಕೊಂಡ್ರಿ? ಇಳುವರಿ ಅಂತ ಹೇಳಿದ್ರೆ ನಾನು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಹಾಕ್ತೀನಿ. ಭತ್ತಕ್ಕೆ ಜಾಸ್ತಿ ಹಾಕ್ತೀರಾ? ಜಮೀನಿ ರಾಸಾಯನಿಕ ಗೊಬ್ಬರ ಕಡಿಮೆ? ತುಂಬಾ ಕಡಿಮೆ ಸರ್ ರಾಸಾಯನಿಕ ಗೊಬ್ಬರ. ಗ್ರಾನ್ಯೂಲ್ಸ್ ಯೂಸ್ ಮಾಡ್ತೀನಿ ಜಾಸ್ತಿ. ಗ್ರಾನ್ಯೂಲ್ಸ್ ಅಂತ ಹೇಳಿದ್ರೆ ಈಗ ಸೊಂಟಿಗೆಲ್ಲ ಬಳಸ್ತಾರೆ ನೋಡಿ, ಆ ತರದ ಗ್ರಾನ್ಯೂಲ್ಸ್, ಕೊಡಪಂದಲ್ಲಿರ್ತಕ್ಕಂಥವುಗಳು, ತಂಡೆ ಹೊಡಿತಕ್ಕಂಥದ್ದು, ಆ ತರ ಜಾಸ್ತಿ ಯೂಸ್ ಮಾಡ್ತೀನಿ ಸರ್. ಎಷ್ಟು ಹಾಕ್ತೀರಿ ಕೊಟ್ಟಿಗೆ ಗೊಬ್ಬರ ಭತ್ತಕ್ಕೆ? ಭತ್ತಕ್ಕೆ ಯೂಸ್ವಲಿ 1 ಎಕರೆಗೆ 1.5-2 ಟ್ರ್ಯಾಕ್ಟರ್ ಹಾಕ್ತೀನಿ ಸರ್. ಆಮೇಲೆ ಏನು ಅಂತ ಹೇಳಿದ್ರೆ, ಇವತ್ತು ನನ್ನ ದೃಷ್ಟಿ ಒಳ್ಳೆಗೆ ಬೆಳೆಯಲ್ಲಿ ಎಲ್ ಫೇಲ್ ಆಗ್ತಾ ಇದಾರೆ ಜನ ಅಂದ್ರೆ, ಈಗ ಗದ್ದೆ ಕೊಯ್ದಾದ್ಮೇಲೆ ನೆಕ್ಸ್ಟ್ ನಟ್ಟಿ ಮಾಡಬೇಕು ಅನ್ನೋ ಟೈಮಿಗೆನೆ ಜನ ಗದ್ದೆಗೆ ಉಳುಮೆ ಮಾಡ್ತಾರೆ. ಅದರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಹೇಗ್ರಿ? ಹೇಗೆ ಅಂತ ಹೇಳಿದ್ರೆ ಸರ್, ಈಗ ನಾ ಬೆಳೆ ತೆಗಿತಿದ್ದಂಗೆ ಬೆಳೆ ಕಟಾವ್ ಮಾಡ್ತಿದ್ದಂಗೆ ಫಸ್ಟ್ ಬೇಸಾಯ ಮಾಡಿಟ್ಬಿಡ್ಬೇಕು. ಕಟಾವ್ ಆಗ್ತಿದ್ದಂಗೆ ಬೇಸಾಯ ಮಾಡಿಟ್ಟಿರ್ಬೇಕು ಸರ್. ಆಮೇಲೆ 1 ತಿಂಗಳ ನಂತರ ಮತ್ತೊಂದ್ಸರಿ ಬೇಸಾಯ ಮಾಡಬೇಕು ಸರ್. ಇನ್ ಬೀಜ ಬಿಡೋ ಟೈಮಿಗೆ ನಾವು ಅವಾಗ ಬೀಜ ಬಿಟ್ಟ ದಿವಸದಿಂದನೆ ಬದ ಕಡಿಯೋದು, ಬದ ಹಾಕೋದು, ನೀರ್ ನಿಲ್ಸೋದು, ಈ ಮಲ್ಚಿಂಗು ಬೀಜಗಳನ್ನ ಹಾಕೋದು, ಅವುಗಳನ್ನ ಹಾಕಿ ಮಾಡೋದ್ರಿಂದ ಜಮೀನ್ ಫಲವತ್ತತೆ ಜಾಸ್ತಿ ಆಗುತ್ತೆ. ಜಮೀನನ್ನ ಎಷ್ಟು ಉಳುಮೆ ಮಾಡ್ತೀವಿ ಅಷ್ಟು ಅನುಕೂಲ ಸರ್. ಹೌದಾ? ಏನ್ ಅನುಕೂಲ ಈಗ ಯಾತರ ಉಳುಮೆ ಮಾಡೋದ್ರಿಂದ ಏನ್ ಅನುಕೂಲ ಸರ್? ಈಗ ನನ್ನ ಜಮೀನಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಈಗ ಜೋಳ ಈಗ ಹುಟ್ಟತಾ ಇದೆ ಪ್ರೆಸೆಂಟ್. ನಾ ಅದನ್ನ 3-4 ಸರಿ ಉಳುಮೆ ಮಾಡಿದ್ದು, ಒಂದ್ ಸೈಡ್ ಇದೆ, ಅದೇ ಹಾಗೆ ಹುಟ್ಟಿದೆ ನೋಡಿ. ಇನ್ನು ಉಳುಮೆ ಮಾಡದೆ ನೇರ ಹೋಗಿ ಹಂಗೆ ನಾನು 1 ಸರಿ ಉಳುಮೆ ಮಾಡಿ ಹಂಗೆ ಜೋಳ ಹಾಕಿದೀನಿ, ಅದು ಹೆಂಗಿದೆ ಅನ್ನೋದು ಆ ಬರ್ತಕ್ಕಂತ ಅದ್ರ ಚೇರನ ಗೊತ್ತಾಗುತ್ತೆ. ಏನ್ ಕಾರಣ ಏನಂತೀರಿ? ಭೂಮಿ ಒಣಗೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳು ಸಾಯ್ತಾವ ಸರ್. ಭೂಮಿ ಎಷ್ಟು ಕಾಯುತ್ತೆ ನಮಗೆ ಅಷ್ಟು ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಬೇಸಿಗೆ ಉಳುಮೆ ಮಾಡಬೇಕು. ಆ ಮಾಗಿ ಮಾಡೋದ್ರಿಂದ ಜಮೀನನ್ನ ನಾವು ಎಷ್ಟು ಬೇಸಾಯ ಮಾಡ್ತೀವಿ ಅಷ್ಟು ಅನುಕೂಲ ಆಗುತ್ತೆ ಸರ್. ಈಗ ಭತ್ತಕ್ಕೂ ಅದೇ ಕ್ರಮ ಮಾಡಿ? ಭತ್ತಕ್ಕೂ ಸೇಮ್ ಕ್ರಮ ಸರ್. ಭತ್ತ ಕೊಯ್ತಿದ್ದಂಗೆ ಇಮಿಡಿಯೇಟ್ ನಾನು ಬೇಸಾಯ ಮಾಡ್ತೀನಿ, ಬಿಡ್ತೀನಿ. ಮತ್ತೆ 1 ತಿಂಗಳಾದ್ಮೇಲೆ ಮತ್ತೆ ಒಣೆ ನೆಲದಾಗ ಇನ್ನೊಂದ್ಸರಿ ಬೇಸಾಯ ಮಾಡ್ತೀನಿ. ಆಮೇಲೆ ಭತ್ತ ಬೀಜ ಬಿಡೋ ಟೈಮ್ಗೆ ಮತ್ತೆ ನೀರ್ ಬಿಟ್ಟು ಈ ಸೆಣಬು ಅಂತ ಇಂತ ಉಗ್ಗಿ ಬಿಡ್ತೀನಿ. ಅಲ್ಲಿಂದ 25 ದಿವಸಕ್ಕೆ ಅದು ಹುಟ್ಟಿ ಇಷ್ಟಿಷ್ಟು ಹತ್ರ ಇರುತ್ತೆ. ಸೆಣಬು ಈ ಡಯಾಂಚ ಸೆಣಬು ಇವುಗಳ ಹಸಿರೆಲೆ ಗೊಬ್ಬರ ಸರ್, ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡ್ತೀರಿ ಅದನ್ನ? ಅದನ್ನೇನ್ ಮಾಡ್ತೀನಿ, ಭತ್ತ ಬೀಜ ಬಿಡ್ತೀನಲ್ಲ ಸರ್, ಭತ್ತ ಬೀಜ ಬಿಡುವಾಗ ಇವನ್ನ ಉಗ್ಗಿ ಬಿಟ್ಟಿರ್ತೀನಿ. ಈ ಭತ್ತ ಬೀಜ ಈ ಕಡೆಗೆ ಬಿಟ್ಟೆ ಅಂದ್ರೆ ಅವನು ಉಗ್ಗಿ ತಳ್ಳಗ್ ನೀರ್ ಬಿಟ್ಟು ಸುಮ್ಮನಾಗ್ ಬಿಡ್ತೀನಿ. ಆಮೇಲೆ ಇನ್ನೊಂದ್ 8 ದಿವಸ ನಟೈತಿ ಅಂದಾಗ ನಾನೇನ್ ಮಾಡ್ತೀನಿ, ಅವಾಗ ಟ್ರ್ಯಾಕ್ಟರ್ ಕೇಜ್ ಬಿಲ್ ಹಾಕ್ಬಿಟ್ಟು ತುಳಿಸ್ತಾ ಬಂದ್ಬಿಡ್ತೀನಿ. ಒಂದ್ 8 ದಿವಸ ಒಳ್ಳೆ ಸ್ಮೆಲ್ ಗಮ ಗಮ ಗಮ ಅಂತ ಇರುತ್ತೆ, ಅವಾಗ ಒಳ್ಳೆ ಮಾಗಿರುತ್ತೆ. ನಾಟಿ ಮಾಡಿದ್ರೆ ಇಮಿಡಿಯೇಟ್ ತಗೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಭೂಮಿ ಸೇರಿಸ್ಬಿಡ್ತೀರಿ? ಭೂಮಿ ಸೇರಿಸ್ಬಿಡ್ತೀನಿ. ಸುಮಾರು 8 ದಿವಸದ ಮೇಲೆ ನೀವು ಬೀಜ ಹಾಕಿ? ಬೀಜ ಹಾಕಿ ಅಂತ ಹೇಳಿದ್ರೆ ಮಿನಿಮಮ್ ಈಗ ನಾವು 25 ದಿವಸಕ್ಕೆ ನಟ್ಟಿ ಮಾಡ್ತೀವಿ ಸರ್. 25 ದಿವಸಕ್ಕೆ ನಟ್ಟಿ ಮಾಡಿದ್ರೆ ಈಗ ಮೊದಲನೇ ದಿವಸ ನಾನು ಭತ್ತ ಬೀಜ ಬಿಟ್ಟೆ ಅಂದ್ರೆ ಅವಾಗ ಡಯಾಂಚ ಇಂಥವನ್ನ ಅವತ್ತೇ ಹಾಕ್ಬಿಡ್ಬೇಕು ಸರ್. ಅಂದ್ರೆ ಕರೆಕ್ಟ್ ಆಗಿ ನಿಮ್ಮ ನಾಟಿ ಟೈಮಿಗೆ ಅದು ಭೂಮಿ ಒಳಗೆ ಸೇರೋಗಿರುತ್ತೆ, ಹುಟ್ಟಿಗಳುತ್ತೆ. ಅದು ನಾ ಮತ್ತೆ ಅದನ್ನ ಕೆಜಿಲ್ ಹಾಕಿ ಹೊಡೆದಾಗ ಅದು ಮಣ್ಣಾಗ ಸೇರ್ಕೊಳ್ಳುತ್ತೆ, ಚೆನ್ನಾಗುತ್ತೆ ಭೂಮಿ, ಬೆಲೆ ಚೆನ್ನಾಗಿ ಬರುತ್ತೆ ಸರ್. ಈ ತರದಲ್ಲಿ ಕಾಂಪೋಸ್ಟ್ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಸೇರಿಸೋದ್ರಿಂದ ಏನ್ ಅನುಕೂಲ ಏನಾಗಿದೆ ನಿಮ್ಗೆ? ಈಗ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿದಿರಾ? ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಏನ್ ಬೇರೆ ಅನುಕೂಲ ಏನಾಗಿದೆ? ಬೇರೆ ಅನುಕೂಲ ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ತುಂಬಾ ರೋಗಗಳು ಬರುತ್ತೆ ಸರ್. ಭತ್ತ ಚೆನ್ನಾಗಿಲ್ಲ ಅಂತ ಹೇಳಿ ಜಾಸ್ತಿ ಗೊಬ್ಬರ ಹಾಕಿದ್ರೆ ಅದಕ್ಕೆ ಬೆಂಕಿ ರೋಗ ಬರುತ್ತೆ. ಬೆಂಕಿ ರೋಗ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ನೀವು ಈ ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ ತುಂಬಾ ಹಸಿರು ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಆ ಹುಳುಗಳು ಶುರು ಮಾಡ್ಕೊಂತವು, ಅವಾಗ ಹೀಗೆ ರೋಗ ಬರ್ತಾ ಹೋಗ್ಬಿಡುತ್ತೆ ಸರ್. ಅದು ಪ್ರಾಬ್ಲಮ್ ಸರ್, ಬೇರೆ ಇನ್ನೇನಿಲ್ಲ. ಹಾಗಾಗಿ ರೋಗ ಮತ್ತೆ ಕೀಟಬಾಧೆ ಕಡಿಮೆ ಆಯ್ತು ಅಂತಂದ್ರೆ ಸ್ವಾಭಾವಿಕವಾಗಿ ಸಿಂಪಡಣೆ ಕೀಟನಾಶಕಗಳ ಸಿಂಪಡಣೆ ಕಡಿಮೆ ಆಗುತ್ತಲ್ಲ, ಅದಕ್ಕೆ ಖರ್ಚು ಉಳಿತು, ತುಂಬಾ ಖರ್ಚು ಉಳಿತು ಸರ್, ಅನುಕೂಲ ಈ ರೀತಿ ಮಾಡ್ಬೇಕು ಸರ್. ಹಾಗಾಗಿ ಭತ್ತದ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಿದ್ರೆ ಲಾಭ ಸಿಗುತ್ತಲ್ವಾ? ಲಾಭ ಸಿಗುತ್ತೆ ಸರ್, ಬಟ್ ಅದೇ ಮುಖ್ಯವಾಗಿ ಧಾರಣೆ ಸರ್. ಈಗ ಮಿನಿಮಮ್ ಒಂದ್ 2,000 ನಾರು ಭತ್ತಕ್ಕೆ ರೇಟ್ ಸಿಕ್ಕರೆ, ಈಗ ಮಿನಿಮಮ್ ಒಂದ್ ಎಕರೆ ನಾವು ಭತ್ತ ಕೊಯ್ದು ಕಟಾವು ಮಾಡಿ ಒಕ್ಕಲು ಮಾಡೋವರೆಗಿನ 20,000 ಬರುತ್ತೆ ಸರ್, ಈ ಸ್ಟಾರ್ಟಿಂಗ್ ಟು ಎಂಡ್. ನೀವು ಈ 1,200-1,300 40 ಚೀಲ ಭತ್ತ ಬೆಳೆದ್ರೆ 28 ಕ್ವಿಂಟಲ್ ಆಗುತ್ತೆ, 28,000 ಆಗುತ್ತೆ. ಆ 28,000 ರೂಪಾಯಿಗೆ ಅದು ರೈತರು ನಾವೆಲ್ಲ ಬಡ್ಡಿ ತಗೊಂಡ್ಬರ್ತೀವಿ, 10 ಎಕರೆ ಮಾಡ್ತೀವಿ ಅಂದಾಗ ಆ ಬಡ್ಡಿಗೆ ಅದಕ್ಕೆ ಸರಿ ಆಗುತ್ತಲ್ಲ ಸರ್. ಆಮೇಲೆ ಏನೋ ಹುಲ್ಲು ಮಾರಿ ಹುಲ್ಲಲ್ಲಾದ್ರೆ ಏನೋ ದುಡ್ಡು ಮಾಡೋಣ ಅಂದ್ರೆ ಈ ಮಳೆ ಶುರು ಹಚ್ಕೊಂಡ್ಬಿಡುತ್ತೆ, ಹುಲ್ಲು ಬಾಚಕ್ಕಾಗಲ್ಲ, ಹುಲ್ಲು ಇಡಕ್ಕಾಗಲ್ಲ, ಅದು ತುಂಬಾ ಸಮಸ್ಯೆ ಆಗಿರುತ್ತೆ. ಈಗ ನಾಟಿಗೆಲ್ಲವ ಯಂತ್ರಗಳನ್ನು ಬಳಸ್ತಿರೋ ಅಥವಾ ಕೃಷಿ ಕಾರ್ಮಿಕರನ್ನೇ ತಗೊಂಡ್ ಮಾಡಿಸ್ತೀರಾ ಹೇಗೆ ಸರ್? ಎಕ್ಸ್ಪೆಕ್ಟ್ಲಿ ನಾನು ಬೇಸಿಗೆ ನಾಟಿ ಮಷೀನಲ್ಲೇ ಮಾಡೋದು ಸರ್. ಮಷೀನಲ್ಲೇ ಮಾಡೋದ್ರಿಂದ ನೀವು ಒಂದ್ ಎಕರೆಗೆ 1,200-1,300 ರೂಪಾಯಿ ನಟ್ಟಿ ಸರ್. ಆಮೇಲೆ ಕೈ ನಟ್ಟಿ ಮಾಡೋದ್ರಿಂದ 2,500 ಆಗುತ್ತೆ ಸರ್. ಈ ಮಷೀನ್ ನಾಟಿಯಿಂದ ಒಂದ್ ಎಕರೆ 10 ಕೆಜಿ ಭತ್ತದ ಬೀಜ ಸಾಕಾಗುತ್ತೆ, ಕೈ ನಾಟಿಯಿಂದ 25 ಕೆಜಿ ಭತ್ತ ಬೇಕಾಗುತ್ತೆ. ಆಮೇಲೆ ಈ ಮಷೀನ್ ನಾಟಿ ಮಾಡೋದ್ರಿಂದ ಯಾವುದೇ ರೀತಿಯ ರೋಗ ಬರಲ್ಲ, ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್, ತುಂಬಾ ತಂಡೆ ಬರುತ್ತೆ, ಇಳುವರಿ ಮಾತ್ರ ಜಾಸ್ತಿ ಆಗುತ್ತೆ. ಆಮೇಲೆ ಕಳೆ ತೆಗೆದಂತ್ರನ ಈಗ ವೀಡರ್ ಮಷೀನ್ ಕೋನ ವಿಡಾರ್ ಬಂದಿದೆ, ನಾಟಿ ಸಾಲ್ ಮಾಡೋದ್ರಿಂದ ಕೋನ ವಿಡಾರ್ ಹೊಡೆದ್ ಬಿಡ್ತೀವಿ, ಬೀಜದಿಂದ ಉಳುಮೆ, ಕಳೆ ತೆಗೋದ್ರಿಂದ ಉಳುಮೆ, ಎಲ್ಲ ಉಳುಮೆ ಎಲ್ಲ ಸೇವ್ ಆಗುತ್ತೆ. ಹಾಗಾಗಿ ಜಾಸ್ತಿ ಯಾಂತ್ರೀಕರಣವನ್ನು ಅಳವಡಿಸಿಕೊಂಡಿದ್ರಿ ಅಲ್ವಾ, ಕೃಷಿ ಕಾರ್ಮಿಕರನ್ನ ಅವಲಂಬಿಸಿರೋದು ಬಹಳ ಕಡಿಮೆ, ತುಂಬಾ ಕಡಿಮೆ ಸರ್ ಅಲ್ವಾ? ಹ್ಞೂ ಸರ್. ಇನ್ ಇದ್ರ ಜೊತೆಗೆ ತರಕಾರಿನೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ? ಟೊಮಾಟೋ ಮೆಣಸು ಬೆಳಿತೀನಿ ಸರ್, ಟೊಮಾಟೋ ಬೆಳಿತೀನಿ. ಈಗ ನಮ್ ಸ್ಕೂಲಿಗೆ ಏನ್ ಬೇಕು ಅಷ್ಟು ಬೇಕಂತ ನಾನು ಬೆಳ್ಕೊಳ್ತಾ ಇರ್ತೇನೆ, ಉಳಿದನ್ನು ಮಾರ್ತೀನಿ ಸರ್ ಅಷ್ಟೆ. ಈಗ ಜೋಳಕ್ಕೆ ತಾವು ಕಳೆನಾಶಕಗಳನ್ನೆಲ್ಲ ಬಳಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಈ ಜಾಸ್ತಿ ಗೊಬ್ಬರ ಹಾಕೋದು ಮತ್ತೆ ಕಳೆನಾಶಕಗಳನ್ನ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ ಅಂತಾರೆ. ಫಲವತ್ತತೆ ತುಂಬಾ ಕಡಿಮೆ ಆಗೋದ್ರ ಜೊತೆ ಬೆಳೆನೂ ಕುಂಠಿತ ಆಗುತ್ತೆ ಸರ್, ಇಳುವರೇನೆ ಕಾಣಲ್ಲ. ಮತ್ತೆ ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕೆ ಏನಾರ ಬೇರೆ ಮಾರ್ಗಗಳಿದೆಯಾ? ಈ ಕಳೆನಾಶಕಗಳನ್ನ ಬಳಸ್ಕೊಳ್ಳದೆ ಇರೋ ಹಾಗೆ ತಾವ್ ಹೇಳಿದ್ರಿ, ಭತ್ತದಲ್ಲಿ ನಾನು ಅದನ್ನ ಮಾಡ್ತಾ ಇದ್ದೀನಿ, ಹೆಚ್ಚಿಗೆ ಕಳೆ ಬರೋದಿಲ್ಲ ಅಂತೇಳಿ. ಆ ತರದಲ್ಲಿ ಜೋಳದಲ್ಲೂ ಸಹ ನೀವು ಮಾಗಿ ಉಳುಮೆ ಮಾಡಿ ಅಥವಾ ಬೇಸಿಗೆನಲ್ಲಿ ಉಳುಮೆ ಮಾಡಿ ಸ್ವಲ್ಪ ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಏನಾರ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಇದೆಯಾ? ಮಾಡ್ಕೋಬಹುದಾ? ಮಾಡ್ಕೋಬಹುದು ಸರ್, ಮಾಡಬಹುದು ಮಾಡಬಹುದು. ಬಟ್ ಏನಂದ್ರೆ ಸರ್, ಕಷ್ಟ ಇರೋದನ್ನ ಯಾರು ಮಾಡಕ್ ಹೋಗಲ್ಲ, ಸುಲಭ ಇರೋದನ್ನೇ ಮಾಡ್ಬಿಡ್ತಾರೆ. ಸುಲಭ ಇರೋದ್ರಿಂದ ಏನ್ ಹಾನಿ ಆಗುತ್ತೆ ಅನ್ನೋದು ಯಾರು ಗೊತ್ತಿರುತ್ತೆ ಅವನಿಗೆ, ಬಟ್ ಏನು ಮಾಡಕ್ ಆಗಲ್ಲ, ಆ ತೊಂದ್ರೆ ಆಗಿರುತ್ತೆ ಸರ್. ಈಗ ಸರಿ, ನಿಮ್ಮ ಇಷ್ಟು ಅನುಭವದಲ್ಲಿ ಈಗ ದಿನೇ ದಿನೇ ನಮ್ಮ ವೈಜ್ಞಾನಿಕತೆಯನ್ನ ಅಳವಡಿಸ್ಕೊಂಡ್ಬಿಟ್ಟು ಬೆಳೆಯನ್ನ ಬೆಳಿಬೇಕು ಅಂತ ಹೇಳ್ತಾರೆ. ಈಗ ಇಷ್ಟೆಲ್ಲ ನೀವು ಬೆಳೆ ಬೆಳಿತಾ ಇದ್ದೀರಲ್ಲ, ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸ್ತಾ ಇದ್ರ ಮಾಡಿದಿರಾ? ನಾವು ಅಲ್ಲಿ ನವಲೆ ಹತ್ರ ಹೋಗಿ ಕೇಂದ್ರ ಕೊಟ್ಟು ಮಾಡಿಸಿ ಅವ್ರು ಸಜೆಸ್ಟ್ ಮಾಡ್ತಾರ, ಇಂತಿಂತ ಗೊಬ್ಬರ ಇಂತಿಂತ ಫರ್ಟಿಲೈಸರ್ಸ್ ಹಾಕಿ ಹೀಗೆ ಮಾಡಿ ಅಂತ. ಅದು ತುಂಬಾ ಪ್ಲಸ್ ಪಾಯಿಂಟ್ ಸರ್. ಅದು ಹೇಗೆ ಅಂತ ಹೇಳಿದ್ರೆ, ನನಗೆ ಜ್ವರ ಬಂದಿದೆ ಅಂತ ನೋಡಿದಾಗ ಅಳತೆ ಇಟ್ಕಂತ ನೋಡಿದಾಗ ಇಷ್ಟು ಜ್ವರ ಬಂದಿದೆ ಇಂತ ಮಾತ್ರೆ ಅಂತ ಬರೀಬಹುದು. ಹೌದಾ? ಏನು ಚೆಕ್ ಮಾಡಿದ್ರೆ ಜ್ವರಕ್ಕೆ ತಲೆನೋವು ಮಾತ್ರೆ ಕೊಟ್ರೆ ಹೆಂಗ್ ಸರಿ ಆಗುತ್ತೆ ಸರ್? ಸರಿ ಆಗಲ್ಲ. ಹಿಂಗಾಗಿ ನಾವು ಯಾವ ಫರ್ಟಿಲೈಸರ್ ಯೂಸ್ ಮಾಡ್ಬೇಕು ಅನ್ನೋದು ಆ ಭೂಮಿ ಮಣ್ಣನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಆ ತರದಲ್ಲಿ ನಾನು ನಮ್ಮ ಅಗ್ರಿಕಲ್ಚರ್ ಆಫೀಸಲ್ಲಿ ರಘುನಾಥ್ ಇದ್ದಾರೆ, ಬಹಳ ಖುಷಿ ಆಗುತ್ತೆ ಸರ್. ನಾ ಏನ್ ಬೆಳೆ ಮಾಡೋದಾದ್ರೆ ಅವ್ರು ಕರ್ಕೊಂಡ್ಬರ್ತೀವಿ, ಅವ್ರು ಚೆಕ್ ಮಾಡಿ ಇಂಥದನ್ನೇ ಮಾಡಿ ಹೀಗೆ ಮಾಡಿ. ನನಗೆ ಅವನೊಂದು ಸಜೆಷನ್ ಕೊಟ್ಟರು ಸರ್, ಲಾಸ್ಟ್ ಇಯರ್ ಬ್ಯಾಸಗಿ ಬೆಳೆಯಲ್ಲಿ ರಾಗಿನ ನೀವು ಬದಿಗೆ ಹಚ್ಚಿ ನೋಡಿ ಅಂದ್ರು. ಅದು 10 ಎಕರೆ ಹಚ್ಚಿದೆ ನಾನು. ಎಲ್ಲಿ ಭತ್ತ ಮಾಡ್ತೀವಲ್ಲ ಸರ್, ಭತ್ತದ ಬದಗಳಿಗೆ ಖಾಲಿ ಇರ್ತವ್, ಅಲ್ಲೊಂದಲ್ಲ ಬದಿ ಮೇಲೆ ರಾಗಿ ಚುಚ್ಚಿ ಅಂತ ಹೇಳಿದ್ರು. ನೋಡೋಣ ಅಂತ ಹೇಳಿ ನಾನು ಮಾಡಿದಾಗ ಒಂದ್ 15 ಚೀಲ ರಾಗಿ ಆಯ್ತು ಸರ್ 10 ಎಕರೆಗೆ. ಇಲ್ದಿದ್ರದಷ್ಟು ಜಾಗ ಖಾಲಿ ಉಳಿತು, ಖಾಲಿ ಉಳಿತಿತ್ತಲ್ಲ ಸರ್, ಬಹಳ ಖುಷಿ ಆಯ್ತು. ರಾಗಿಗೂ ಒಳ್ಳೆ ರೇಟ್ ಇದೆ ಈಗ? ಒಳ್ಳೆ ರೇಟ್ ಇದೆ ಸರ್, ಅದನ್ನೇ ಊಟ ಮಾಡ್ತಾ ಇದ್ದೀನಿ. ಕೊಂಡ್ಕೊಳ್ತಿದ್ದೆ, ಅವ್ರದ್ದು ನೋಡೋಣ ಅಂತ ಹೇಳಿ ಸಜೆಷನ್ ಫಾಲೋ ಅಪ್ ಮಾಡಿದೆ, ಅವರು ಬಹಳ ಖುಷಿ ಆದ್ರು. ನೋಡಿ, ಈ ತರದ ವೈಜ್ಞಾನಿಕತೆಗಳನ್ನ ಅಳವಡಿಸಿಕೊಳ್ಬೇಕು, ಮತ್ತೆ ಅಧಿಕಾರಿಗಳ ಜೊತೆಗೆ ನಾವು ಬಾಂಧವ್ಯವನ್ನು ಇಟ್ಕೊಳ್ಬೇಕು, ಸಂಪರ್ಕವನ್ನು ಇಟ್ಕೊಳ್ಬೇಕು. ಆವಾಗ ಈ ರೀತಿ ನಮ್ಮ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ಳೋದು, ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ ಅನುಕೂಲವಾಗುತ್ತೆ ಅಲ್ವಾ? ಅನುಕೂಲ ಆಗುತ್ತೆ. ಈಗ ಮಣ್ಣು ಪರೀಕ್ಷೆ ಮಾಡಿಸಿದ ಮೇಲೆ ತಾವು ಈಗ ಬಳಸುವಂತ ಗೊಬ್ಬರದ ಪ್ರಮಾಣ ಏನಾದ್ರು ಕಡಿಮೆ ಆಗಿದೆ? ತುಂಬಾ ಕಡಿಮೆ ಮಾಡ್ಬಿಟ್ಟಿ ಸರ್. ನೆಕ್ಸ್ಟ್ ಫರ್ಟಿಲೈಸರ್ಸ್ ನಾನು ಯೂಸ್ ಮಾಡೋದು ತುಂಬಾ ರೇರ್ ಸರ್. ಎಕರೆಗೆಲ್ಲ 2-2 ಚೀಲ 3-3 ಚೀಲ ಭತ್ತ ಗೊಬ್ಬರ ಹಾಕ್ತಾರೆ. ನಾವು ಒಂದ್ ಎಕರೆ ಸ್ಟಾರ್ಟಿಂಗ್ ಟು ಎಂಡ್ ವರೆಗಿನ 2 ಚೀಲ ಹಾಕ್ತೀವಿ ಸರ್. ಅಷ್ಟೇ, 2 ಚೀಲ 2 ಚೀಲ ಸರ್. ಫಸ್ಟಿಗೆ ನಟ್ಟಿ ಟೈಮಿಗೆ ನಾನು ಒಂದು ಬ್ಯಾಗ್ ಕೊಡ್ತಿದ್ದೆ, ಅರ್ಧ ಮಾಡಿದೆ. ಈಗ ಮೊದಲು 2 ಫಸ್ಟ್ ಮಾಡುವಾಗ 2-2 ಚೀಲ ಹಾಕ್ತಿದ್ದೆ, ಈಗ ಅರ್ಧ ಮಾಡಿದೆ. ಇನ್ನು ಅರ್ಧ ಆಮೇಲೆ ಸ್ವಲ್ಪ ಕೊಡ್ತೀನಿ ಕಳೆ ತೆಗೆದ್ಮೇಲೆ. ಲಾಸ್ಟಿಗೆ ವೀರ್ಯ ಪೊಟ್ಯಾಸ್ ಅಂತ ಒಂಚೂರು ಉಗ್ಬಿಡ್ತೀನಿ ಸರ್ ಅಷ್ಟೇ. ಮತ್ತೆ ಉತ್ಪಾದನೆ ಈಗ ಮೊದಲಿಗೂ ಈಗ ಉತ್ಪಾದನೆ ಚೆನ್ನಾಗಿದೆ ಸರ್. ಮೊದಲಿಗೂ ಈಗ ಏನು ಕಡಿಮೆ ಏನಾಗಿಲ್ಲ? ಕಡಿಮೆ ಏನಾಗಿಲ್ಲ ಸರ್. ಈಗ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದ್ರು ಸಹ ಉತ್ಪಾದನೆ ಏನು ಕಡಿಮೆ ಆಗಿಲ್ಲ? ಕಡಿಮೆ ಆಗಿಲ್ಲ. ಜಮೀನು ಫಲವತ್ತತೆ ಮೊದಲಿಂದ ಕಾಪಾಡ್ಕೊಂಬಂದಿದೀವಲ್ಲ ಸರ್. ಈಗ ಬೆಳೆ ಜಾಸ್ತಿ ಬೆಳಿಬೇಕು ಅಂತೇಳಿ ಅದಕ್ಕೆ ಇಲ್ಲದೆ ಇರೋ ಅಮೋನಿಯಾ ಈ ಥರದ್ದು ಯೂರಿಯಾ ಇಂಥವನ್ನೆಲ್ಲ ಕೊಟ್ಟ ಭೂಮಿ ಸಾರ ಕಳ್ಕೊಳ್ಳುತ್ತೆ ಸರ್. ನಾವು ಅವುಗಳನ್ನೇ ಹಿಡಿತದಲ್ಲಿ ಇಟ್ಕೊಂಡು ಈ ಥರ ತಿಪ್ಪೆ ಗೊಬ್ಬರ ಈ ಥರ ಮಲ್ಚಿಂಗ್ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಬೆಳೆ ಅನುಕೂಲ ಆಗುತ್ತೆ. ಸರಿ, ಈಗ ತಾವು ರೈತರಿಗೆ ನಿಮ್ಮ ಅನುಭವದ ಮೂಲಕವಾಗಿ ಏನ್ ಹೇಳ್ತೀರಾ ಹೇಳಿ? ಇತ್ತೀಚೆಗಂತೂ ಈಗ ವಿಶೇಷವಾಗಿ ನಾಲಾ ಜಮೀನುಗಳಲ್ಲಿ ವಿಪರೀತ ಗೊಬ್ಬರವನ್ನ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾರೆ ಅಲ್ವಾ, ಅದರ ದುಷ್ಪರಿಣಾಮ ಏನಾಗುತ್ತೆ ಅಂತಾರೆ ನಿಮ್ಮ ಅನುಭವದ ಮೂಲಕ? ಅದೊಂದು ಬಹಳ ಹಾನಿ, ತುಂಬಾ ಹಾನಿ. ಹೇಗೆ ಅಂತ ಹೇಳಿದ್ರೆ, ರೈತರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಅನುಭವದಲ್ಲಿ ಜಮೀನು ಬೆಳೆಯ ಕಟಾವ್ ಮಾಡಿದ ಮೇಲೆ ಜಮೀನನ್ನ ಉಳುಮೆ ಮಾಡಿಡಬೇಕು. ಉಳುಮೆ ಮಾಡಿ ಮತ್ತೆ ಒಂದ್ ತಿಂಗಳ ಅಂತರದಲ್ಲಿ ಇನ್ನೊಂದ್ಸರಿ ಉಳುಮೆ ಮಾಡಿ ಸಸಿ ಬಿಡುವಾಗನೇ ನಾವು ಆ ಜಮೀನಿಗೆ ನೀರು ಬಿಟ್ಟು ಇರ್ತಕ್ಕಂತಹ ಈ ಡಯಾಂಚ ಇಂಥವನ್ನ ಉಗ್ಗಿ ಇನ್ನೇ ನಟಿ ಮಾಡೋದು ಇನ್ನೊಂದು 10 ದಿವಸ ಐತಿ ಅಂದಾಗ ಅವಾಗ ಕೇಜ್ವಿಲ್ ಹಾಕಿ ಕ್ಲೀನಾಗಿ ಮಾಡಿ ಬದ ಹಾಕಿಟ್ಟು ಲಾಸ್ಟಿಗೆ ನಟಿ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಸರ್. ಅದು ಏನು ಮಾಡದೇ ಜಮೀನಿಗೆ ಕಟಾವ್ ಮಾಡಿ ನೆಕ್ಸ್ಟ್ ನಟಿ ಮಾಡೋ ಟೈಮಿಗೆ ಅವಾಗ ಹೋಗಿ ಉಳುಮೆ ಮಾಡೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಹಾಗೆ ಉಳುಮೆ ಮಾಡಿ ಹಾಗೆ ಸಸಿ ಹಚ್ಚೋದ್ರಿಂದ ಸಸಿ ಬೇಗ ಬರಲ್ಲ, ಅದು ಬೇಗ ಬೆಳೆಯಲ್ಲ. ಬೆಳೆಯಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲದೆ ಇರೋನೆಲ್ಲ ಕೆಮಿಕಲ್ ಗೊಬ್ಬರ ಹಾಕ್ಬಿಡ್ತೀವಿ. ಅವಾಗ ಅದಕ್ಕೆ ತುಂಬಾ ಚೆನ್ನಾಗುತ್ತೆ, ಕೀಟ ಶುರು ಆಗುತ್ತೆ, ಇಲ್ಲೇ ಇರೋವೆಲ್ಲ ಔಷಧಿ ಹೊಡೆಯಕ್ಕೆ ಶುರು ಮಾಡ್ತೀವಿ. ಅದು ಸಹಿಸಿಗಳಾರದೆ ಏನಾದ್ರು ಒಂದು ಬೆಂಕಿ ರೋಗನೋ ಬೂದಿ ರೋಗನೋ ಎಂತೆಂಥದ್ದು ಶುರು ಹಚ್ಕೊಂಡ್ಬಿಡುತ್ತೆ. ಅದಕ್ಕೆ ಜಮೀನನ್ನು ಫಲವತ್ತತೆ ಮಾಡಬೇಕು ಅಂದ್ರೆ ಜಮೀನು ಉಳುಮೆ ಮಾಡಬೇಕು. ಈಗ ವಿಶೇಷವಾಗಿ ಜೋಳ ಬೆಳೀತಿದ್ದಾರೆ, ಪ್ರೀತ ಜೋಳ ಬೆಳೀತಿದ್ದಾರೆ. ಈಗ ಜೋಳ ಬೆಳೆಯೋದಕ್ಕೆ ಮುಂಚೆ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು, ಅದನ್ನ ಹೇಗೆ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು ಸರ್? ಏನಿಲ್ಲ ಸರ್, ನಾನು ಹೇಳೋದು ಒಂದೇ, ಈಗ ಜಮೀನು ಬೆಳೆ ಮಾಡಬೇಕು ಅಂದಾಗ ಮಾತ್ರ ಉಳುಮೆ ಮಾಡ್ತಾರ, ಅದು ತುಂಬಾ ಸಮಸ್ಯೆ. ಬೆಳೆಗೆ ಮಾತ್ರ ತುಂಬಾ ಹಾನಿನೇ ಆಗುತ್ತೆ. ನಾವು ಅಡ್ವಾನ್ಸ್ ಆಗಿ ಜಮೀನನ್ನು ಚೆನ್ನಾಗಿ ಉಳುಮೆ ಮಾಡಿ ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಯೂಸ್ ಕಡಿಮೆ ಮಾಡಿ ಈ ತಿಪ್ಪೆ ಗೊಬ್ಬರ ಈ ತರದವು ಹಾಕ್ತಾ ಬಂದ್ರೆ ಆಮೇಲೆ ರೈತರು ಈ ಜೋಳದ ದಂಟೆಲ್ಲ ಆರಿಸ್ತಾರೆ, ಬೆಂಕಿ ಹಚ್ತಾರೆ. ಅದು ಮಾಡೋದ್ರಿಂದ ತುಂಬಾ ಮಾರಕ ಸರ್. ಅದು ಅದನ್ನೇ ತಿಪ್ಪೆಗೆ ಹಾಕಿ ಕೊಳಿಸಿ ಗೊಬ್ಬರ ಮಾಡಿ ಅದನ್ನೇ ಜಮೀನಿಗೆ ಹಾಕಿದ್ರೆ ಜಮೀನ್ ಫಲವತ್ತತೆ ಜಾಸ್ತಿ ಆಗುತ್ತಲ್ಲ ಸರ್? ಅಲ್ಲ, ಈಗ ಅದನ್ನೇ ಸಪ್ಪೆ ಜೋಳದ ದಂಟೇನಿದೆಯಲ್ಲ, ದಂಟು ಮತ್ತೆ ರಾವುದೇನ ಜಮೀನ್ ತುಂಬಾ ಹರಡ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಅದರಿಂದ ಸಹ ಈ ಮೊಟ್ಟೆ ಮತ್ತೆ ಕೀಟಗಳು ಸಾಯತ್ತೆ, ಸಾಯಲ್ವಾ? ಇಲ್ಲ ಸರ್, ಸಾಯಲ್ಲ. ಆ ಕಾರಣಕ್ಕೂ ಸಾಯಲ್ಲ, ಉಳುಮೆಯಿಂದ ಸಾಯಕ್ ಬಿಟ್ರೆ ಯಾವ ಕಾರಣಕ್ಕೂ ಈ ತರದಲ್ಲಿ ಸಾಯಲ್ಲ ಸರ್. ಓಹೋ. ಸೊ ಈ ಕ್ರಮವನ್ನು ಅನುಸರಿಸಿದ್ರೆ ರೈತರು ಬೆಳೆ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಅನುಕೂಲ ಆಗಿದೆ. ನಾವು ಆ ಕಡೆ ಹುಬ್ಬಳ್ಳಿ ಧಾರವಾಡ ಆ ಸೈಡ್ ಎಲ್ಲ ಹೋದ್ರೆ ಎಷ್ಟು ಕ್ಲೀನ್ ಜಮೀನು ಮಾಗಿ ಮಾಡಿಟ್ಟಿರ್ತಾರೆ, ಉಳುಮೆ ಮಾಡಿಟ್ಟಿರ್ತಾರೆ, ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ಲಿ ಅವ್ರಿಗೆ ನೋಡಿ ಆ ಕಡೆ ಎಲ್ಲ ಒಂದು ಮಳೆ ಬೀಜ ಹಾಕುವಾಗ ಇನ್ನೊಂದು ಲಾಸ್ಟ್ ಕಟಾವ್ ಅಂತಕ್ಕೆ ಬಂದಾಗ ಇನ್ನೇನು ತನೇ ಬರೋಕ್ ಶುರು ಆಗುತ್ತೆ ಅಂದಾಗ ಅವ ಸ್ವಲ್ಪ ಮಳೆ ಆದ್ರೆ ಸಾಕು. ಈ ನಮ್ಗೂ ಮಲೆನಾಡಿನ ಜಮೀನುಗಳು ಹೆಂಗಾಗಿದಾವು ಅಂದ್ರೆ, ಈಗ ಇವತ್ತು ಮಳೆ ಬಂದು ಇನ್ನು 4 ದಿವಸ ಬಂದಿಲ್ಲ ಅಂದ್ರೆ ಮಳೆ ಎಷ್ಟೋ ವರ್ಷ ಆಗಿತ್ತು ಹೋಗಿ, ಅದನ್ನ ಎಷ್ಟೋ ವರ್ಷ ಮತ್ತೆ ತಿಂಗಳಲ್ಲ ಸರ್ ಮುಣಿಗ್ ಬಿಡುತ್ತೆ ಸರ್. ನೀವು ಅಲ್ಲಿ ಒಂದ್ಸರಿ ಮಳೆ ಬಂದ್ರೆ ಜಮೀನಲ್ಲಿ ಕಾಲಿಟ್ರೆ ಮೊಣಕಾಲ್ ತನಕ ಹೋಗುತ್ತೆ ಸರ್. ಇಲ್ಲಿ ನೀರ್ ಸುರಿದು ಜಮೀನ್ ಗಟ್ಟಿಯಾಗಿ ಹೋಗಿದೆ. ರೆಡ್ಡಿ ಅವರೇ, ಹಸುಗಳನ್ನೇನು ಕಟ್ಟಿದ್ದೀರಾ? ಹೌದು ಸರ್, ಹಸುಗಳು ತುಂಬಾ ವರ್ಷದಿಂದ ಇದೆ ಸರ್. ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಯಾವನು ಬಿಟ್ಟಿಲ್ಲ ಸರ್. ಹಿಂದಿನ ಕುಲಕಸು ತಂದೆಯವರು ಮಾಡಿರ್ತಕ್ಕಂಥವು. ನಮ್ಮ ಅಪ್ಪರಿದ್ದಾಗೆ ಮೊದಲ ಮನೆಯಲ್ಲಿ 80 ಹಸು ಇದ್ದವು ಸರ್. 80 ಹಸು? 80 ಹಸುಗಳು ಸರ್. ನಾವು ಬೆಳಿಗ್ಗೆ 6 ಗಂಟೆಗೆ ಇದ್ರೆ 8 ಗಂಟೆ ತನಕನು ಒಂದು ಸಗಣಿ ಹೋರೋದೆ 30-35 ಪುಟ್ಟಿ. ಆಮೇಲೆ 8 ಗಂಟೆ ಮೇಲೆ ಶಾಲೆಗೆ ಹೋಗೋದು, ಕಲಿ ಬರೋದು, ಮತ್ತೆ ಸಾಯಂಕಾಲ ಆದ್ಮೇಲೆ ಮತ್ತೆ ಹಸುಗಳನ್ನ ಹಿಡ್ಕೊಂಡ್ ಬರೋದು, ಕಟ್ಟೋದು, ಹಾಲು ಕರೆಯೋದು. ಇದೇ ರೀತಿ ನಾವು ಸಣ್ಣರಿದ್ದಾಗಿಂದ ಮಾಡಿದ ಅನುಭವ ಈಗಲೂ ಬಿಟ್ಟಿಲ್ಲ ಸರ್. ಈ ಊರಿಗೆ ಬಂದು 26 ವರ್ಷದಿಂದ ನನ್ನ ಮನೆಯಲ್ಲಿ ಹಾಲು ಯಾವತ್ತೂ ತಪ್ಪಿಲ್ಲ. ಇವತ್ತು ಹಾಲು ಹೊರಗಡೆಯಿಂದ ತಂದಿಲ್ಲ ಸರ್. ಎಷ್ಟು ರಾಸು ಇದೆ ಈಗ ನನ್ನಲ್ಲಿ? 20 ರಾಸು ಇದೆ ಸರ್. 20 ರಾಸು? 20 ರಾಸು. ಎಲ್ಲ ಹಸು? ಹಾಲು ಕರಿತಕ್ಕಂತ ಒಂದು 8 ಇದಾವ್ ಸರ್. ಹಸು ಮಾತ್ರ ಇದೆ ಸರ್. ಎಷ್ಟಿದೆ? ಎಮ್ಮೆ 3 ಇದೆ ಸರ್. ಉಳಿದಿದ್ದೆಲ್ಲ ಹಸುಗಳು? ಉಳಿದಿದ್ದೆಲ್ಲ ಹಸುಗಳು ಸರ್. ಇಷ್ಟೊಂದು ಹಸುಗಳನ್ನು ಮೇಂಟೈನ್ ಮಾಡೋದು ಹೇಗ್ರಿ? ಏನಿಲ್ಲ, ಏನ್ ಕಷ್ಟ ಏನಾಗಲ್ಲ ಸರ್. ತುಂಬಾ ಜಮೀನ್ ಇದೆ ಅಲ್ಲ ಸರ್, ಮೇಯುತ್ತೆ. ಓಕೆ, ಒಣಹುಲ್ಲು, ಹಸಿಹುಲ್ಲು ಅವೆಲ್ಲ ಇದೆ ಸರ್. ನಾವು ಬೆಳಿತೀವಲ್ಲ ಸರ್. ಪಶು ಆಹಾರ ಬೇರೆ ಇನ್ನಿತರದ್ದು? ಇನ್ನಿತರ ಆಹಾರಗಳ ಧಾರಣೆ ಸಿಕ್ಕಾಪಟ್ಟೆ ಆಗಿದೆ ಸರ್. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ನನ್ನಲ್ಲಿ ಜಮೀನಲ್ಲಿ ಜ್ಯೋತಿ ಭತ್ತ ಬೆಳಿತೀನಿ. ಆ ಜ್ಯೋತಿ ಭತ್ತನೆ ಕುದಿಸ್ಬಿಟ್ಟು ಅವುಗಳಿಗೆ ಹಾಲು ಕರೆಯುವಾಗ ಕೊಡ್ತೀನಿ ಸರ್. ಭತ್ತನೆ ಬೇಯಿಸ್ಕೊಟ್ಬಿಡ್ತೀನಿ ಸರ್. ಭತ್ತನೆ ಬೇಯಿಸ್ಕೊಡೋದ್ರಿಂದ ಜನ ತುಂಬಾ ಚೆನ್ನಾಗಿರುತ್ತೆ ಸರ್, ಮಿಂಚ್ತಾ ಇರುತ್ತೆ. ಆಮೇಲೆ ಈ ಜ್ಯೋತಿ ಭತ್ತ ಯಾವಾಗಲೂ ಸಿಹಿ ಇರೋದ್ರಿಂದ ಹಾಲಿನ ಪ್ಯಾಟು ಜಾಸ್ತಿ ಬರುತ್ತೆ ಸರ್. ಹೌದೇನಾ? ಹೌದು ಸರ್. ಮತ್ತೆ ಹಾಲನ್ನ ಹಾಲನ್ನ ನನ್ನ ಹಾಸ್ಟೆಲ್ಗೆ ಒಂದು 15 ಲೀಟರ್ ಉಪಯೋಗ ಮಾಡಿ ಉಳಿದಿರೋದನ್ನ ಡೈರಿಗೆ ಹಾಕ್ತೀನಿ ಸರ್. ಆಮೇಲೆ ಸುಮಾರು ಮನೆಯವರು ಬಂದ್ ತಗೊಂಡು ಹೋಗ್ತಾರೆ ಸರ್. ಸೊ ಇನ್ನು ಸಗಣಿ ಗೊಬ್ಬರ ನಿಮ್ಮ ಜಮೀನಿಗೆ ಬೇಕಾದಷ್ಟಾಗುತ್ತೆ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಈ ಸಗಣಿ ಗೊಬ್ಬರ ಎಲ್ಲ ತಗೊಂಡ ಒಂದ್ ಕಡೆ ರಾಶಿ ಹಾಕ್ಬಿಡ್ತಾರೆ, ಅದ್ರ ಬಗ್ಗೆ ಹೆಚ್ಚಿಗೆ ನಿಗಾ ಕೊಡಲ್ಲ, ಮತ್ತೆಲ್ಲೋ ಅದು ಒಣಗ್ತಾ ಇರುತ್ತೆ, ಹೀಗೆಲ್ಲ ಆಗುತ್ತೆ. ನೀವನ್ನ ಏನಾದ್ರು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಿದ್ದೀರಾ ಸರ್? ಇಲ್ಲೇ ನಿಮ್ ಕಣ್ಣೆದ್ರಿಗೆ ತೋರಿಸ್ತಾ ಇದ್ದೀನಿ ಸರ್. ನನ್ನ ತಿಪ್ಪಿ ಲೇಯರ್ ನೋಡಿ ಸರ್, ಲೇಯರ್ ಮೊದಲನೇ ಲೇಯರ್ ಒಂದೊಂದು ಪುಟ್ಟಿ ಹಾಕ್ಬಿಟ್ಟಿರ್ತೀನಿ ಸರ್. ಅದ್ರ ಮೇಲೆ ಎಲೆ ದರ್ಗು ಈ ತರದ ಮೇಲಿನ ಒಂದು 1/2 ಇಂಚ್ ಮಣ್ಣು ಅದನ್ನ ಒಂದ್ ಲೇಯರ್ ಹಾಕ್ತೇನೆ, ಮತ್ತ ಅದ್ರ ಮೇಲೆ ಸಗಣಿ ಹಾಕ್ತಾ ಹೋಗ್ತೇನೆ. ಈ ರೀತಿ ಮಾಡಿ ಅದನ್ನ 10 ತಿಂಗಳ ಒಳಗಡೆ ಖಾಲಿ ಮಾಡ್ಬಿಡ್ಬೇಕು ಸರ್. 8 ರಿಂದ 10 ತಿಂಗಳು ನೀವು 10 ತಿಂಗಳ ಮೇಲೆ ಬಿಟ್ರೆ ಆ ಗೊಬ್ಬರನು ಕೂಡ ಮಣ್ಣಾಗ್ಬಿಡುತ್ತೆ ಸರ್, ಹುಳ ತಿಂದು ಮಣ್ಣು ಮಾಡುತ್ತೆ. ಹೀಗಾಗಿ ಕರೆಕ್ಟ್ ಆಗಿ ನಾವು ಹಾಕಿದಿಂದ ಒಂದು 6 ರಿಂದ 7 ತಿಂಗಳಿಗೆ ಅದ್ ಜಮೀನಿಗೆ ಹಾಕ್ಬಿಡ್ಬೇಕು ಸರ್. ನಂತರ ಹಾಕಕ್ ಹೋದ್ರೆ ಅದ್ರ ಕೆಲಸ ಮಾಡಲ್ಲ ಸರ್, 1 ವರ್ಷ 1.5 ವರ್ಷ ಅದು ಮಣ್ಣಾಗಿರುತ್ತಲ್ಲ ಸರ್. ಹೀಗೆ ಬರೇ ಸಗಣಿ ಗೊಬ್ಬರ ಅಂದ್ರೆ ಈಡಾಗಲ್ಲ, ಅದ್ರ ಜೊತೆ ಎಲೆದರ್ಗು ಹಸಿರೆಲೆ ಈ ತರದವನ್ನ ನಾವು ಹಾಕೋದ್ರಿಂದ ಅನುಕೂಲ ಆಗುತ್ತೆ ಸರ್. ನಮ್ ಜಮೀನಿಗೆ ಹಾಕ್ತೇವೆ, ಒಳ್ಳೆ ಬೆಳೆ ಬರುತ್ತೆ. ಇದ್ರ ಜೊತೆಗೆ ಇಲಾಖೆಯವರು ಕೆಲವೊಂದಿಷ್ಟು ಜೀವಾಣು ಗೊಬ್ಬರಗಳನ್ನ ಕೊಡ್ತಾರೆ, ಅದಕ್ಕೆ ಮಿಶ್ರಣ ಮಾಡಿ ಹಾಕ್ಲಿಕ್ಕೆ. ಬಟ್ ಆತರ ನನಗೆ ಇವತ್ತಿನ ತನಕ ಯಾರು ಬಂದೇ ಇಲ್ಲ ಸರ್, ಬಂದೇ ಇಲ್ಲ, ಗೊತ್ತಾಗಿಲ್ಲ. ಅದ್ರೊಂದು ಮಾಹಿತಿ ಕೊರತೆ ಇದೆ ಸರ್. ಅಷ್ಟೇ ಕೇಳ್ರಿ ನಿಮ್ ರಘುನಾಥ್ ಅವರಿಗೆ. ಹಾ, ಕೇಳ್ತೀನಿ ರಘುನಾಥ್ ಅವ್ರಿಗೆ. ಕೇಳಕ್ಕೆ ಸಗಣಿಗೆ ಜೀವಾಣು ಗೊಬ್ಬರ ಹಾಕಿ ಮಿಶ್ರಣ ಮಾಡಿ ಮಾಡ್ತಾರಲ್ಲ, ಒಂಚೂರು ಮಾಹಿತಿ ಕೇಳಿ. ಒಳ್ಳೇದು ವೇಮನಾಯ್ಕ ಅವರು, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇದುವರೆಗೂ ಶಿವಮೊಗ್ಗದ ಗಾಜನೂರಿನ ವೇಮರೆಡ್ಡಿ ಅವರೊಡನೆ ಅವರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ನಾಳೆ ಬೆಳಿಗ್ಗೆ 6:50ಕ್ಕೆ ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಅರೆ ನೀರಾವಳಿ ಬೆಳೆ ಪದ್ಧತಿ ಕುರಿತು ಸಹಾಯಕ ಪ್ರಾಧ್ಯಾಪಕರು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಇಲ್ಲಿ ಡಾಕ್ಟರ್ ಎಚ್.ಜಿ. ಸಣ್ಣತಿಮ್ಮಪ್ಪ ಅವರಿಂದ ಮಾಹಿತಿ ತಿಳಿಯಬಹುದು. ನಾಳೆ ಸಂಜೆ 5:30ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಮತ್ತು ಮೀನು ಪಾಲನೆ, ಈ ಕುರಿತು ಸಾಗರದ ಹಳೆ ಕೋಟೆಯ ಪ್ರೀತಂ ಕೆವಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ. ಜಯ ಮತ್ತು ಸುಷ್ಮಾ ಎಲ್ಲರನ್ನೂ